8287 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದಾಗಿರ್ತದೆ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್, 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಉತ್ತಮ ಆರೋಗ್ಯ ನಿಮ್ಮದಾಗಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಕಾಮಸಮುದ್ರ ಗ್ರಾಮದ ಕೃಷಿಕ ಅವಳೇಶ್ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ಪ್ರಗತಿಪರ ಅಡಿಕೆ ಬೆಳೆಗಾರರಾದಂತಹ ಅವಳೇಶ್ ಅವ್ರನ್ನ ಮಾತಾಡ್ತಿದೀವಿ. ಅವರು ಹೊಳಲ್ಕೆರೆ ತಾಲೂಕು ಕಾಮಸಮುದ್ರದವರು. ನಮಸ್ಕಾರ ಅವಳೇಶ್ ಅವರೇ. ನಮಸ್ಕಾರ ಸರ್. ಅವಳೇಶ್ ಅವರೇ, ನೀವು ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು? ಸರ್ ಸುಮಾರು ನಾವೀಗ 55 ವರ್ಷ. ಹುಟ್ಟಿನಿಂದ ನಾವು ರೈತರು ಮಕ್ಕಳೇ. ನಾವು ನಮ್ಮ ಅಜ್ಜರು, ನಮ್ಮ ಅಪ್ಪರು, ನಮ್ಮ ಅಮ್ಮರು, ನಮ್ಮ ಅಜ್ಜರು ಎಲ್ಲ ನಾವು ರೈತರು, ವ್ಯವಸಾಯ ಮಾಡ್ಕೊಂಡ್ ಬಂದರೆ ಸರ್. ರೈತ ಕುಟುಂಬ? ರೈತರ ಕುಟುಂಬ. ಅಂದ್ರೆ ಈಗ ನಿಮ್ಮ ತಾತನರು ಕೃಷಿ ಮಾಡ್ತಿದ್ರು, ಅವ್ರ ನಂತರ ನಿಮ್ ತಂದೆಯವರು, ನಂತರ ನೀವು. ನಾವು ಸರ್. ನಿಮ್ಮ ತಂದೆಯವರಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 2 ಗಂಡ್ಮಕ್ಳು, 3 ತಂಗಿರ್ ಸರ್. ಈಗ ನಿಮ್ಮ ಭಾಗದಲ್ಲಿ ನೀವು ಅಡಿಕೆ ಬೆಳಿತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಎಕರೆಯಲ್ಲಿ ಅಡಿಕೆ ಬೆಳೆದಿದ್ರ? 2.5 ಎಕರೆಯಲ್ಲಿ. ಅವಳೇಶ್ ಅವರ, ನಿಮ್ಮ ಒಂದು ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ, ಎಲ್ಲೆಲ್ಲಿ ಓದಿದ್ರಿ? ನಾನು 1-4 ಊರಲ್ಲಿ ಕಾಮಸಮುದ್ರದಲ್ಲಿ, ಮಿಡ್ಲ್ ಸ್ಕೂಲ್ ಎಲ್ಲ ಶಿವಮೊಗ್ಗ. ಶಿವಮೊಗ್ಗದಲ್ಲಿ. ಆಮೇಲೆ ಮತ್ತೆ ಹೈಸ್ಕೂಲು ಮತ್ತೆ ಊರಿಗೆ ಬಂದ್ವಿ, ರೈಲ್ವೆ ಸ್ಟೇಷನ್ ಅಲ್ಲಿ ಅರಳ್ಳಿ ಹೈಸ್ಕೂಲ್ ಅಲ್ಲಿ ಓದಿದ್ವಿ. ಆಮೇಲೆ ಸೆಕೆಂಡ್ ಪಿ ಯು ಸಿ ಎಲ್ಲ ಇಲ್ಲಿ ಚಿತ್ರದುರ್ಗ ಬೈ ಜೂನಿಯರ್ ಕಾಲೇಜ್ ಅಲ್ಲಿ. ಪಿ ಯು ಸಿಗೆ ಕೊನೆ ಮಾಡಿದ್ರ? ಸೆಕೆಂಡ್ ಪಿ ಯು ಸಿ ಫೇಲ್ ಆಯ್ತು ಸರ್. ಅಲ್ಲಿಗೆ ಮುಂದಕ್ಕೆ ತಂದೆ ತಾಯಿಗಳು ಎಲ್ಲ ಮಾಡಲಿಲ್ಲ. ಅಲ್ಲೇ ರೆಡಿ ಇತ್ತಲ್ಲ ಕೆಲಸ ನಿಮಗೆ, ಹಾಗಾಗಿ ಮುಂದಕ್ಕೆ ಓದೋ ಯೋಚನೆ ಬರಲಿಲ್ಲ. ಇಲ್ಲ ಸರ್. ಈಗ ಅಡಿಕೆ ನೀವು ಹಾಕಿದಿರಲ್ಲ, 2.5 ಎಕರೆಯಲ್ಲಿ ಅಡಿಕೆ ಬೆಳೆದಿದ್ರೆ, ಅದು ಅಡಿಕೆಯಲ್ಲಿ ಯಾವ್ದಾದ್ರು ಇಂಥದ್ದೇ ತಳಿ ಹಂಗೇನ ಇರುತ್ತ? ಅದು ಇರುತ್ತೆ ಸರ್, ಮಲೆನಾಡ್ ಸೈಡು ಸುಮಂಗ್ಲ ಅಂತ ಬರುತ್ತೆ. ಅದು ನಮ್ ಸೈಡ್ ಅಲ್ಲಿ ಅದು ಬೆಳೆ ಇಳುವರಿ ಬರಲ್ಲ ಸರ್. ನಮ್ದು ಇಲ್ಲಿ ಲೋಕಲ್ ಅಡಿಕೆ ಇದೆಯಲ್ಲ, ಅದೇ ನಮಗೆ ಅನುಕೂಲ. ಈಗ ನಮ್ದು ಹೊಳಲ್ಕೆರೆ ಅಂದ್ರೆ ಆ ಕಡೆ ಮಲೆನಾಡು ಅಲ್ಲ, ಈ ಕಡೆ ಬಯಲು ಸೀಮೆನೂ ಅಲ್ಲ, ನಿಮ್ದು ಯಾವ ತಳಿ? ನಮ್ದೆಲ್ಲ ಲೋಕಲ್ ಸರ್. ಲೋಕಲ್ ಅಡಿಕೆ. ಇಳುವರಿ ಹೆಂಗ್ ಬರುತ್ತೆ? ಇಳುವರಿ ನಮ್ದೆಲ್ಲ ಚೆನ್ನಾಗ್ ಬರುತ್ತೆ ಸರ್. ಈ ಮಲೆನಾಡ್ಗಿಂತಲೂ ಅದು ಮಂಗಳ ಅಂತ ಅಡಿಕೆ ಬರುತ್ತೆ, ಅದು ಅದು ನಮ್ ಕಡೆ ಇಳುವರಿ ಬರಲ್ಲ ಸರ್. ಅದು ಮಲೆನಾಡ್ ಸೈಡ್ ಅಲ್ಲಿ ಅದು ಬರುತ್ತೆ, ನಮ್ ಸೈಡ್ ಬಯಲ್ ಸೀಮೆ ಅರಮಲ್ನಾಡಲ್ಲಿ ಅದು ಇಳುವರಿ ಬರಲ್ಲ ಸರ್. ಈಗ ನೀವು ಏನು ಅಡಿಕೆ ಬೆಳೆದು ಎಷ್ಟು ವರ್ಷ ಆಯ್ತು? ಈಗ ಸುಮಾರು 13 ವರ್ಷ ಆದ ನಮ್ದು. ಈಗ ನಿಮ್ದು 13 ವರ್ಷದ ಬೆಳೆ? 13 ವರ್ಷದ ಬೆಳೆ. ಅಂದ್ರೆ ಈಗ 13 ವರ್ಷದ ಬೆಳೆ ಅಂದ್ರೆ ನಿಮಗೆ ಈಗ ಒಂದು 5-6 ವರ್ಷದಿಂದ ಇಳುವರಿ ಬರ್ತಾ ಇದೆ? ಬರ್ತಾ ಇದೆ. ಅಡಿಕೆ ಕೈಗೆ ಸಿಗ್ತಾ ಇದೆ? ಸಿಗ್ತಾ ಇದೆ. ಅಡಿಕೆ ಬೆಳೆದಿರಲ್ಲ, ನೀವು ಅಂತರ ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಿಗೆ ಎಷ್ಟು ಇಟ್ಟಿದ್ದೀರಾ? 8 ಅಡಿ 8 ಅಡಿ ಇಟ್ಟಿದ್ರು. ಈಗೆಲ್ಲ ಕೆಲವರು 6 ಅಡಿಗೆ ಇಳಿಸ್ತಿದ್ದಾರೆ ಅಂತ ಕೇಳಿದಿವೆ, ಎಷ್ಟು ಇಟ್ಟರೆ ಸೂಕ್ತ ಅಂತ ಹೇಳ್ತಾರ? 7.5 8 ಇಟ್ಟರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಬಿಸಿಲು ಚೆನ್ನಾಗಿ ಬೀಳುತ್ತೆ, ಈ ರೋಗ ರುಜಿನಿ ಸ್ವಲ್ಪ ಕಡಿಮೆ ಆಗುತ್ತೆ. ಅಂತರ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ರೋಗಗಳು ತಗಲಲ್ಲ. ಅಡಿಕೆ ಈಗ ಬಹಳಷ್ಟು ರೈತರು ಇತ್ತೀಚೆಗೆ ಕಳೆದ 1-2 ವರ್ಷದಿಂದ ಅಂತ ಹೇಳ್ಬೋದು, ಅದರಲ್ಲಿ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ತಿಳಿದಂಗೆ ಬೇರೆ ಕಡೆನೂ ಇರಬಹುದಂತ ಬಹಳಷ್ಟು ಜನ ರೈತರು ಅಡಿಕೆ ಬೆಳೀಲಿಕ್ಕೆ ಮುಂದಾಗಿದ್ದಾರೆ. ಒಂದು ಕಾರಣ ಮಳೆ ಚೆನ್ನಾಗಿರೋದು, ನೀರಿನ ಸಮಸ್ಯೆ ಇಲ್ಲ, ಎಲ್ಲಾ ಬೋರ್ವೆಲ್ಗಳಲ್ಲಿ ನೀರಿದ್ದಾವೆ, ಹಾಗಾಗಿ ಅದೊಂದು ಕಾರಣ. ಎರಡನೇ ಕಾರಣ ಬಹುಮುಖ್ಯ ಕಾರಣ ಅಂದ್ರೆ ಅಡಿಕೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ, ರೇಟ್ ಚೆನ್ನಾಗಿದೆ, 50,000-60,000 ತನಕ ಹೋಗಿದೆ ಒಂದೊಂದು ಕ್ವಿಂಟಾಲ್ ಅಡಿಕೆಗೆ. ಸೊ ಹಾಗಾಗಿ ಬಹಳಷ್ಟು ರೈತರು ಮನಸ್ಸು ಮಾಡೋದು ಸಹಜ, ಯಾರೇ ಆಗ್ಲಿ ನಾನು ಬೆಳೆದ್ರೆ ನನಗೆ ಚೆನ್ನಾಗಿ ಲಾಭ ಆಗಲಿ ಅನ್ನೋದು ಮನುಷ್ಯದ ಒಂದು ಗುಣ ಅದು, ಯಾರೇ ಆಗ್ಲಿ. ನಿಮಗೆ ಏನ್ ಅನಿಸ್ತದೆ ಇದು? ನಮಗೆ ಏನಿಲ್ಲ ಸರ್, ಈಗ ಮಳೆ ಬಂದಿದೆ, ಅದನ್ನ ಬಳಸ್ಕೊಂತಿದ್ದಾರೆ, ಆಮೇಲೆ ಬೆಲೆನೂ ಇದೆ, ನಮಗೆ ಬೆಳೆದ್ರೆ ಅನುಕೂಲ ಆಗುತ್ತೆ ಅಡಿಕೆ ಅಂತ ಹೇಳಿ ಮಾಡ್ತಿದ್ದಾರೆ, ಅದು ಮುಂದೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮ ವಿಜ್ಞಾನಿಗಳು ಕೆಲವರು ಹೇಳ್ತಿರ್ತಾರೆ ನಾಳೆ ಏನಾದ್ರೂ ನೀರಿನ ಸಮಸ್ಯೆ ಬೆಳೆನೆ ಹೋಗ್ಬಿಡ್ತದೆ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ರಿ, ಆದಷ್ಟು ಕಡಿಮೆ ಹಾಕೊಂಡು ಸ್ವಲ್ಪ ಅದನ್ನ ಅಂದ್ರೆ ಮಳೆ 1-2 ವರ್ಷ 3 ವರ್ಷ ಮಳೆ ಹೋದ್ರೆ ನಾನು ಮ್ಯಾನೇಜ್ ಮಾಡಬಹುದು ಅನ್ನೋ ಮಟ್ಟಕ್ಕೆ ಇರ್ಬೇಕು ಅಂತ ಹೇಳ್ತಾರದು. ಈಗ ಅಂತರ್ಜಲ ಚೆನ್ನಾಗಿರೋದ್ರ 1-2 ವರ್ಷ 3 ವರ್ಷ ನಡೀತದೆ, ಆಮೇಲೆ ಅದಕ್ಕಿಂತ ಮುಂದೆ ಏನಾದ್ರೂ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು ಕಾಳಜಿ. ಈಗ ನೀವು ಅಡಿಕೆ ಬೆಳೆದಿದ್ರಲ್ಲ, ಅದನ್ನ ನಿರ್ವಹಣೆ ಮಾಡ್ತಾರ ಪ್ರತಿ ವರ್ಷ? ಅದ್ ಗೊಬ್ಬರ ಕೊಡೋದಿರ್ಬೋದು ಅಥವಾ ಅದರ ಪಾತಿ ಮಾಡಿ ನೀರು ಬಿಡೋದಿರ್ಬೋದು, ಏನೇನ್ ಮಾಡ್ತಾರ? ಏನಿಲ್ಲ ಸರ್, ಈಗ ಡಿಸೆಂಬರ್ ತಿಂಗಳಿಗೆ ಕ್ಲೋಸ್ ಆಗ್ಬಿಡುತ್ತೆ ಬೆಳೆ, ಅದು ಕ್ಲೋಸ್ ಆಗ್ದಂಗ್ಲೇ ನಾವೇನ್ ಮಾಡ್ತೀವಿ ಮತ್ತೆ ಎಲ್ಲ ಈಗ ನೀರು ಬಿಡ್ಲಿಕ್ಕೆ ಎಲ್ಲ ಡ್ರಿಪ್ ಗಿಪ್ ಎಲ್ಲ ಹೇಳ್ಕೊಂಡು ಡಿಸೆಂಬರ್ ತಂಗಲ್ಲೂ ಈ ಸತಿ ಏನೋ ಮಳೆ ಚೆನ್ನಾಗ್ ಬಂತು, ತೇವಾಂಶ ಚೆನ್ನಾಗಿತ್ತು, ಈ ಸೈಕ್ಲೋನು ಅವು ವಾರಕ್ಕೆ 15 ಕುಂಟ ಬರ್ದವ, ಹಂಗಾಗಿ ಒಂದ್ ಸ್ವಲ್ಪ ಈ ಸತಿ ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಸರಿ ಡಿಸೆಂಬರ್ ಎಂಡಿಗೆ ನಾವೆಲ್ಲ ನೀರು ಕೊಡ್ತಾ ಇದ್ವಿ, ನೀರ್ ಕೊಟ್ಟು ಆಮೇಲೆ ಒಂದ್ ಸ್ವಲ್ಪ ಗುಣಸುತ್ತು, ಆಮೇಲೆ ಬಾಂಡ್ಲಿ ಹೊಡಿಸಿ ಆಮೇಲೆ ಗುಣಸುತ್ತು ಮಾಡ್ತೀವಿ ಸರ್, ಆಮೇಲೆ ಡ್ರಿಪ್ ಹೇಳೋದು, ಆಮೇಲೆ ಪಾತಿ ಮಾಡಿಸಿ ಗೊಬ್ಬರ ಹಾಕಿ ನೀರು ಬಿಡ್ತೀವಿ ಡ್ರಿಪ್ ಅಲ್ಲಿ. ಗೊಬ್ಬರ ಅಂದ್ರೆ ಏನೇನ್ ಹಾಕ್ತೀರಿ? ನಾವು ಜಾಸ್ತಿ ಸಾವಯವ ಗೊಬ್ಬರ ಹಾಕಿ, ದನಿ ಗೊಬ್ಬರ ಕುರಿ ಗೊಬ್ಬರ ಅವೆರಡು ಹಾಕ್ತೀವಿ. ನಿಮಗೆ ಸಿಗುತ್ತಾ ಅದು? ಸಿಗುತ್ತೆ ಸರ್, ಸಿಗುತ್ತೆ. ಎಲ್ಲಿ ತರ್ತೀರಿ? ನಾವು ಅಲ್ಲಿ ನಮ್ಮೂರಲ್ಲೇ ತಗೊಂತೀವಿ, ದನಿ ಗೊಬ್ಬರ ಸಿಗುತ್ತೆ, ಆಮೇಲೆ ಇಲ್ಲಿ ಚಿತ್ರದಲ್ಲೂ ದನಿ ಗೊಬ್ಬರ ಸಿಗುತ್ತೆ, ಈ ಕುರಿ ಗೊಬ್ಬರ ಬೇಕು ಅಂದ್ರೆ ನಾವು ಚಳ್ಳಕೆರೆ ತಾಲೂಕು ಆ ಕಡೆ ಎಲ್ಲ ಸಿಗುತ್ತೆ. ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ತೀರ? ನಾವೊಂದು ಪುಟ್ಟಿ ದನಿ ಗೊಬ್ಬರ ಹಾಕ್ತೀವಿ. ಪುಟ್ಟಿ ಅಂದ್ರೆ ಒಂದ್ 10 ಕೆಜಿ ಇರುತ್ತಾ? ಇಲ್ಲ ಸರ್, ಒಂದ್ 5 ಕೆಜಿ. ಒಂದ್ 5 ಕೆಜಿ ಹಾಕ್ತೀರಿ, ಅದಕ್ಕೆ ಮತ್ತೆ ಬೇರೆ ಏನಾದ್ರೂ ಹಾಕ್ತೀರಾ? ಏನು ಹಾಕಲ್ಲ ಸರ್, ರಾಸಾಯನಿಕ ಗೊಬ್ಬರ ಏನ್ ಹಾಕಲ್ಲ? ಇಲ್ಲ ಸರ್. ಅದ ಹಾಕಿಂದ ನೀರ್ ಬಿಡ್ತೀರಿ? ಹಾ ಸರ್. ಅಡಿಕೆಯಲ್ಲಿ ಏನಾದ್ರು ರೋಗಗಳು ಕಾಣಿಸ್ಕೊಂತವ, ಹುಳ ಅಥವಾ ಕೀಟ ಬಾಧೆ? ಯಾವ ಟೈಮ್ನಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತೆ? ಅದು ಒಂದೊಂದ್ಸತಿ ಜಾಸ್ತಿ ಮಳೆ ಆದಾಗ ಸಮಸ್ಯೆ ಆಗುತ್ತೆ, ಆಮೇಲೆ ನೀರು ಕಮ್ಮಿ ಆದ್ರೂ ಸಮಸ್ಯೆ ಆಗುತ್ತೆ. ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಿ ನೀವು? ಅದೇ ಸರ್, ಈಗ ತೋಟಗಾರಿಕೆ ಲೆಕ್ಕ ಹೋಗಿ ಹಿಂಗೆ ಆಗಿದೆ ಪ್ರಾಬ್ಲಮ್ ಅಂತ ಅಂದಾಗ ಅವ್ರ ಏನಾರ ಒಂದು ಗೈಡ್ ಲೈನ್ಸ್ ಕೊಡ್ತಾರೆ, ಔಷಧಿ ಇಂತಾರ ಇಂತಿಂತರ ಹೊಡೀರಿ ಅಂತ ಹೇಳ್ತಾರೆ, ಅವಾಗ ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಕೊಂಡು. ಈಗ ಔಷಧಿ ಹೊಡಿಬೇಕಂದ್ರೆ ಮರ ದೊಡ್ಡದಿರುತ್ತೆ, ಅದಕ್ಕೇನಾದ್ರೂ ವ್ಯವಸ್ಥೆ ಏನ್ ಮಾಡ್ಕೊಂಡಿರ್ತೀರ? ಅದಕ್ಕಂತ ಔಷಧಿ ಹೊಡಿಯರ್ ಏನಾದ್ರೂ ಬೇರೆಯನ್ನ ಕರೆಸ್ತೀರ? ಇಲ್ಲ ಸರ್, ನಾವೇ ಕರ್ಸಲ್ಲ, ಅಲ್ಲೇ ಈ ಬಡ್ಡಿಗೆ ಹಾಕ್ತಿವಿ, ಆಮೇಲೆ ಸಣ್ಣ ಗಿಡ ಆದ್ರೆ ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡೋ ಇದೆ ಸರ್, ಅದ್ರ ಮಾಡ್ತೀವಿ. ಅಲ್ಲ, ಈಗ ದೊಡ್ಡ ಗಿಡ ಇರ್ತವೆ, ಅವಕ್ಕೆ ಮೇಲೆ ಹುಳ ಬಿದ್ದಿರ್ತತೆ, ಅಂತ ಟೈಮ್ನಲ್ಲಿ ಮೇಲೆ ಸ್ಪ್ರೇ ಮಾಡ್ಬೇಕಲ್ಲ, ಆ ಸಮಯದಲ್ಲಿ ಏನ್ ಮಾಡ್ತೀರಾ? ಅವಾಗಂದ್ರೆ ಒಂದ್ ಸ್ವಲ್ಪ ಸ್ಪ್ರೇ ಮಾಡೋ ಲಾಂಗ್ ಇತ್ತು ಸರ್, ಅಂತದ್ರಲ್ಲೂ ಸ್ಪ್ರೇ ಮಾಡ್ತಾರೆ. ಕಳೆದ ವರ್ಷ ಬಹಳ ಮಳೆ ಆಗಿ ಅಡಿಕೆ ಇಳುವರಿ ಎಲ್ಲ ಸ್ವಲ್ಪ ಕುಂಠಿತ ಆಯ್ತು ಅಂತ ಹೇಳಿದ್ರು, ಯಾಕಂದ್ರೆ ನೀರ್ ಹೆಚ್ಚಾಗಿರೋದ್ರಿಂದ. ನಿಮ್ಮ ತೋಟದಲ್ಲಿ ಏನ್ ಸಮಸ್ಯೆ ಆಗಿತ್ತು ಅಥವಾ ನಿಮ್ದು ಇಳುವರಿ ಹೆಂಗ್ ಬಂತು? ಇಲ್ಲ ಸರ್, ನಮ್ದು ಬಹಳ ಸಿಕ್ಕಾಪಟ್ಟೆ ಮಳೆ, ಅಲ್ಲಿ 6 ತಿಂಗಳು ನೀರು ಹಳ್ಳ ಇರ್ತದೆ, ಆಮೇಲೆ ಶೀತ ಆಗ್ಬಿಟ್ಟು ಹಳ್ಳುಗಳೆಲ್ಲ ಫುಲ್ ಕೆಳಗೆ ಬಿದ್ದಿದೆ. ಇಳುವರಿ ಕಮ್ಮಿ ಆಯ್ತು ಸರ್, ಜಾಸ್ತಿ ಸಿಕ್ಕಾಪಟ್ಟೆ ಮಳೆ, ಶೀತ ಆಗ್ಬಿಟ್ರೆ ಅದು ಹಳ್ಳು ನಿಲ್ಲಲ್ಲ ಸರ್, ಹಂಗಾಗ್ಬಿಟ್ಟು ಈ ಸತಿ ಇಳುವರಿ ಕಮ್ಮಿ ಆಗಿದೆ. ಅಂತ ಟೈಮ್ನಲ್ಲಿ ಏನು ಈ ಬಸಿಗಾಲುವೆ ಮಾಡಿ ನೀರು ಹೊರಗೆ ಹಾಕ್ಬೇಕು ಅಂತಂದ್ರೆ ನೀವೇನಾದ್ರೂ ವ್ಯವಸ್ಥೆ ಮಾಡಿದ್ರೆ ಹಾಗೆ? ಅದನ್ನ ಮಾಡಿದ್ವಿ ಸರ್, ಅದು ಮತ್ತೆ ಪಕ್ಕದಲ್ಲೂ ಫುಲ್ ಆಗಿದೆ ನೀರು, ಇನ್ನೊಂದು ಆ ಕಡೆಯಿಂದ ಹೊಲದಲ್ಲೂ ಫುಲ್, ಎರಡು ಕಡೆ ಹಳ್ಳಗಳು ಸೇರ್ಕೊಂಡಿರೋದ್ರಿಂದ ನಮ್ದು ಅಲ್ಲಿ ಕಾಲುವೆ ಮಾಡಕ್ಕ ಆಗ್ಲಿಲ್ಲ ಸರ್. ಹಾಗಾಗಿ ನೀರು ಹಾಗೆ ಉಳ್ಕೊಂಡು ಹಂಗೆ ಉಳ್ಕೊಂಡು ಸರ್, ನಾವೊಂದ್ಸತಿ ಕೊನೆಗೆ ಆ ಮೋಟರ್ ಇಟ್ಟು ಹೊರಗೆ ಹಾಕಿದ್ವಿ ಸರ್, ಅಷ್ಟು ನೀರು ನಿಂತಿದೆ ಸರ್. ಅಡಿಕೆ ನೀವು ಇಳುವರಿ ಬಂದಿಂದ ಅಂದ್ರೆ ನೀವು ಕಟಾವು ಆಗಿಂದ ಹಸಿ ಅಡಿಕೆ ಮಾರ್ತೀರಾ ಅಥವಾ ಅದನ್ನೇನು ಕುದಿಸಿ ಸುಲಿಸಿ ಅದನ್ನ ಬೇಯಿಸಿ ಒಣಗಿಸಿ ಕೊಡ್ತಾರೆ ಸರ್? ನಾವು ಹಂಗೆ ಆತರ ಕೊಟ್ಟಿಲ್ಲ ಸರ್, ಕೂಲಿಯರು ಸಿಗದ್ ಕಷ್ಟ ಸರ್, ಹಂಗಾಗಿ ನಾವೇ ಮಾಡಿದ್ವಿ, ಹಸೆಕಾಯಿ ಕೊಟ್ಟಿದ್ವಿ ಸರ್ ಲೆಕ್ಕ ಸರ್. ಸಾಮಾನ್ಯವಾಗಿ ಅಡಿಕೆ ತೋಟ ಇರೋರಿಗೆ ಕೂಲಿ ಆಳಿನ ಅವಶ್ಯಕತೆ ಯಾವಾಗ ಬರುತ್ತೆ? ಅದು ನಾವು ಈಗ ಗಿಡ ಗುಣಸುತ್ತ ಮಾಡ್ಬೇಕು, ಗೊಬ್ಬರ ಹಾಕ್ಬೇಕು, ಆ ಟೈಮಲ್ಲಿ ಲೇಬರ್ ಬೇಕಾಗತ್ತೆ. ಆಮೇಲೆ ಅಡಿಕೆ ಕೊಯ್ಬೇಕಾರೆ ಅದನ್ನ ಸುಲ್ದು ಬೇಯಿಸಿ ಆ ಟೈಮಲ್ಲಿ ಲೇಬರು ಬೇಕಾಗ ಸರ್, ಕೂಲರ್ ಎಲ್ಲ ಬೇಕಾಗತ್ತೆ. ಈಗ ನಿಮಗೆ ಕೂಲಿ ಆಳಿನ ಸಮಸ್ಯೆ ಏನಾದ್ರು ಬರುತ್ತಾ? ಕಷ್ಟ ಇದೆ. ಯಾಕೆ ಕಷ್ಟ ಅಂತ ಅಂದ್ರೆ ಪಕ್ಕದಲ್ಲಿ ಸಿಟಿ ಇದೆ ಸರ್, ಹೊಳಲ್ಕೆರೆ ಟೌನ್ ಇದೆ. ಈಗ ನಮ್ಮ ಕೂಡ ಕೂಲಿಗೆ ಬರಲ್ಲ ಸರ್, ನಾವು ಇಲ್ಲಿ ಕಮ್ಮಿ ಕೊಡ್ತೀರಾ ನೀವು, ಆ ಕಡೆ ಹೊಳಲ್ಕೆರೆ ಟೌನ್ಗೆಲ್ಲ ಜಾಸ್ತಿ ಕೊಡ್ತಾರೆ, ಹಂಗಾಗಿ ನಾವು ಅಲ್ಲೇ ಹೋಗ್ತೀವಿ ಅಂತ ಹೋಗ್ತಾರೆ ಸರ್. ನಾವೇನ್ ಮಾಡಕ ಸರ್, ಅವ್ರನ್ನ ಕಟ್ಕೊಳಕಾಗತ್ತೆ, ಕಟ್ಟಿ ಇಟ್ಕೊಳಕಾಗಲ್ಲ ಸರ್. ಈಗ ನಿಮ್ ಮನೆಯಲ್ಲಿ ಈಗ ಹೊಲದಲ್ಲಿ ನಿಮಗೆ ಸಹಾಯಕ್ಕಾಗಿ ಯಾರ್ಯಾರು ಇರ್ತಾರ? ಈಗ ನಿಮ್ಮ ತಂದೆ ತಾಯಿ ಮಕ್ಕಳು ಹೆಂಡತಿ ಇವರು ಯಾರು ನಿಮ್ ಜೊತೆಗೆ ಹೊಲದಲ್ಲಿ ಇರ್ತಾರ ಅಥವಾ ಅವ್ರು ಬೇರೆ ಕಡೆ ಇದಾರ? ಇಲ್ಲ ಸರ್, ಯಾರು ಬರಲ್ಲ ಸರ್, ಅವ್ರವ್ರ ನೋಡ್ಕೊಂತಾರ ಸರ್. ನಾವೇನಿದ್ರು ಕೂಲರ್ನ ಒಬ್ರಿಬ್ರು ಇಟ್ಕೊಂಡು ಮಾಡ್ಬೇಕು, ಹೆಲ್ಪಿಂಗ್ ತಗೊಂತೀವಿ ಸರ್, ಅಷ್ಟೇ ಸರ್, ಯಾರು ಬರಲ್ಲ. ಇವತ್ತಿನಲ್ಲಿ ಈ ಅಣ್ಣ ಹಣ್ಣು ಬಳಿದ್ರೆ ಅಣ್ಣಗೆ, ತಮ್ಮ ಬಳಿದ್ರೆ ತಮ್ಗೆ, ಅಕ್ಕ ತಂಗಿಯರ ಅವರೆಲ್ಲ ಸಪ್ರೇಟ್, ಅವರೆಲ್ಲ ಬರಲ್ಲ ಸರ್. ನಿಮ್ಮನೇರು ನಿಮ್ಮನೇರು ಏನ್ ಮಾಡ್ತಾರ? ನಮ್ಮ ಮನೆಯವ್ರು ಟೀಚರ್ ಸರ್, ಟೀಚರ್ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರ ಹೊಲದಲ್ಲಿ ಬರೋದು ಕಾಲ. ಹಾಗಾಗಿ ಮಕ್ಕಳು? ಮಗ ಒಬ್ನೇ ಸರ್. ಏನ್ ಮಾಡ್ತಾನೆ ಮಗ? ಇಂಜಿನಿಯರ್ ಸರ್, ಸಿವಿಲ್ ಇಂಜಿನಿಯರ್. ನಿಮ್ಮ ಜೊತೆಗಿದ್ದಾನ ಅಥವಾ ಬೇರೆ ಕಡೆ ಇದ್ದಾನೆ? ಇಲ್ಲ ಸರ್, ಇರೂರಲ್ಲಿ ಡ್ಯೂಟಿ ಮಾಡ್ತಾನೆ. ಹೌದಾ? ಅಪ್ಪಂಡ್ ಒಂದ್ ಮಾಡ್ತಾನೆ. ಹಂಗಾಗಿ ಅದು ಮಗನ ಸಹಾಯನ ನಿಮ್ಗೆ ಸಿಗಲ್ಲ? ಇಲ್ಲ ಸರ್, ನೀವ್ ಒಬ್ರೇ? ಒಬ್ರೇ ಸರ್, ಒಬ್ರೇ. ಅಲ್ಲೇನು ಊರಾಗೆ ನಮ್ ಸ್ನೇಹಿತರು ಹಳವ್ರು ಇದಾರಲ್ಲ, ಹಳ ಸ್ನೇಹಿತರು, ಅವನು ಒಬ್ರು ಇಬ್ಬನ ಜೊತೆ ಕರ್ಕೊಂತೀನಿ, ಬರ್ತಾರೆ ಮಾಡ್ತಾರೆ ಸರ್. ಈಗ ನಿಮಗೆ ಒಳ್ಳೆ ಇಳುವರಿ ಬರಬೇಕು ಪಡಿಬೇಕಂದ್ರೆ ಏನೆಲ್ಲ ಒಂದು ಒಂದು ಕೃಷಿ ಚಟುವಟಿಕೆ ಮಾಡ್ತೀರಿ ನೀವು? ಸರಿಯಾಗಿ ನಾವು ಬೇಸಿಗೆ ಕಾಲದಾಗ ಇಂಪಾರ್ಟೆಂಟ್ ನೀರು ಕೊಡ್ಬೇಕು. ಬೇಸಿಗೆ ಕಾಲದಲ್ಲಿ ಆ ಟೈಮಲ್ಲಿ ನೀರ್ ಚೆನ್ನಾಗಿ ಕೊಟ್ಟು ಗುಣಸುತ್ ಮಾಡ್ಕೊಂಡು ಅದಕ್ಕೆ ಗೊಬ್ಬರ ಪೊಬ್ಬರ ಚೆನ್ನಾಗಿ ನೋಡ್ಕೊಬೇಕು. ಟೈಮ್ ಟೈಮು ಗೊಬ್ಬರ ಹಾಕ್ಬಿಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಇಳುವರಿ ಬರುತ್ತೆ, ಬರುತ್ತೆ. ಬಹಳಷ್ಟು ಅಡಿಕೆ ಬೆಳೆ ಅಂತ ರೈತರು, ಅಡಿಕೆ ಬೆಳೆ ಅಂತ ರೈತರು ಬಹಳಷ್ಟು ಜನ ಈ ಕೆಲವೊಂದು ಅಂತರ ಬೆಳೆಗಳನ್ನು ಬೆಳೀತಾರೆ, ತರಕಾರಿ ಬೆಳೆ ಬೆಳೀತಾರೆ, ಇಲ್ಲಾಂದ್ರೆ ಹೆಬ್ಬಾಳವರೆ, ಇಲ್ಲ ಇದು ನುಗ್ಗೆ, ಇಲ್ಲಾಂದ್ರೆ ಕೆಲವರು ಬಾಳೆ ಬೆಳೀತಾರೆ, ಈ ತರ ಕೆಲವು ಬೇರೆ ಬೇರೆ ಅಂತರ ಬೆಳೆಗಳನ್ನು ಬೆಳೀತಾರೆ. ನೀವು ಆ ರೀತಿ ಏನಾದ್ರೂ ಬೆಳೀತಿದ್ರ? ಬಾಳೆ ಬೆಳೆದಿ ಸರ್, ಬಾಳೆ ಬಾಳೆ ಎರಡು ವರ್ಷ ಬಾಳೆ ಬೆಳೆದೆ. ಮತ್ತೇನು ಹಾಕಿಲ್ಲ ಸರ್? ಮತ್ತೆ ಹಾಕಿಲ್ಲ, ಹಾಕಿಲ್ಲ ಸರ್. ಅದೇ ಸರ್ ಲೇಬರ್ದು ಸಮಸ್ಯೆ, ಅವೆಲ್ಲ ಹಾಕಿದ್ರೆ ಲೇಬರ್ಗಳು ಅಲ್ಲಿ ಔಷಧಿ ಹೊಡಿಯಕ್ಕೆ, ಗೊಬ್ಬರ ಹಾಕಕ್ಕೆ ಅಲ್ಲಿ ಇರ್ಬೇಕು, ಯಾರಾದ್ರೂ ಒಬ್ರು ಇರ್ಲೇಬೇಕು. ಕೆಲವರೆಲ್ಲ ಮೆಣಸು ಬೆಳೀತಾರೆ, ಎಲೆ ಬಳ್ಳಿ ಬೆಳೀತಾರೆ, ಆಮೇಲೆ ಯಾಲಕ್ಕಿ ಬೆಳೀತಾರೆ. ಅಂದ್ರೆ ಅದು ಒಂದ್ ರೀತಿಯಿಂದ ಆದಾಯ ಆಗುತ್ತೆ, ಇದ್ ಜೊತೆಗೆ ಇದು ನಿಮ್ಗೆ ವರ್ಷಕ್ಕೆ ಒಂದ್ಸರಿ ಆದಾಯ ಬರುತ್ತೆ. ಸಾಕಷ್ಟು ತರಕಾರಿ ಎಲ್ಲ ಇನ್ನೊಂದು ತರಕಾರಿ ಬೆಳೀತಾರೆ ಅಡಿಕೆಯಲ್ಲಿ ಸೆಂಟ್ರಿಗೆ ಬೆಳೀತಾರೆ. ಈಗ ನಿಮ್ ತರನೇ ಒಂದು ಅಡಿಕೆ ತೋಟ ಮಾಡಬೇಕು, ಅಡಿಕೆ ಕೃಷಿ ಮಾಡಬೇಕು ಅಂತ ನಮ್ಮ ರೈತರು ಕೆಲವರಲ್ಲಿ ಹೇಳಿದ್ನಲ್ಲ, ಇತ್ತೀಚೆಗೆ ಬಹಳ ಜನ ಮನಸ್ಸು ಮಾಡ್ತಿದ್ದಾರೆ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೀವು? ನಾವು ಏನ್ ಹೇಳ್ತೀವಿ ಅಂತಂದ್ರೆ ಆದಷ್ಟು ಅಡಿಕೆಗಿಂತ ತೆಂಗು ಬೆಳೀರಿ, ತೆಂಗಿಗೆ ಒಂದ್ ವರ್ಷ ಮಳೆ ಕೈ ಕೊಟ್ರು ಅದು ತಡ್ಕಂತತೆ, ಇದು ಅಡಿಕೆ ತಡ್ಕನಲ್ಲ, ತಡ್ಕೊಳೋದಿಲ್ಲ ಅಂತ. ಒಂದ್ ವರ್ಷ ಎರಡು ವರ್ಷ ಆದ್ರೂ ತೆಂಗಾದ್ರೆ ಬರುತ್ತೆ, ಸ್ವಲ್ಪ ದೊಡ್ಡದು ಆಗೋ ತನಕ ಬೆಳೆಸ್ಬಿಟ್ರೆ ಒಂದ್ ವರ್ಷ ಎರಡು ವರ್ಷ ನೀರು ಹೋದ್ರು ಅದೇನು ಹೋಗಲ್ಲ, ತೆಂಗು ತೆಂಗು ಇದು ಅಡಿಕೆ ಅಂದ್ರೆ ನೀರು ಕಂಪಲ್ಸರಿ ಬೇಕೇ ಬೇಕು. ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರೆ ಅಲ್ಲೇ ತಡೆಯಲ್ಲ ಸರ್. ಯಾಕಂದ್ರೆ 2015 ಹಿಂದೆ ಸುಮಾರು ವರ್ಷ ನಮಗೆ ಸರಿಯಾಗಿ ಮಳೆಗಳೇ ಬರಲಿಲ್ಲ. ಅವಾಗ ಎಷ್ಟೋ ಅಡಿಕೆ ತೋಟಗಳು ಹೋಗ್ಬಿಟ್ಟು, ಕೆಲವರೆಲ್ಲ ಟ್ಯಾಂಕರ್ಗಳೆಲ್ಲ ಓಡಿಸಿ ಎಷ್ಟೋ ಓಡಿಸಿ ಆದರೂ ಆಗ್ಲಾರ್ದ ಕೈ ಬಿಟ್ಟುಬಿಟ್ರು. ಹಾಗಾಗಿ ನೀರಿನ ಸಮಸ್ಯೆ ಬಂದಾಗ ಸ್ವಲ್ಪ ಅಡಿಕೆ ಬೆಳೆಗೆ ಕಷ್ಟ ಆಗುತ್ತಂತಾರೆ. ಬಹಳ ಜನಕ್ಕೆ ಹೋಯ್ತು ಸರ್, ಬಹಳ ನಷ್ಟ ಆಯ್ತು. ಕೈ ಬಂದಿರೋ ತೋಟಗಳು 20-30-40 ವರ್ಷ ತೋಟಗಳೆಲ್ಲ ಹೋಗ್ಬಿಟ್ಟು ನೀರಿಲ್ದ. ಆ ಟೈಮಲ್ಲಿ ಬಹಳ ಜನ ರೈತರು ಅದು ಲೈಫ್ ಅಲ್ಲಿ ಅಡಿಕೆ ನಾವು ಬೆಳಿಬಾರ್ದಪ್ಪ ಅನ್ಸ್ಬಿಟ್ಟ ಅವ್ರಿ ಎಲ್ಲ ಬಹಳ ನೋವು ಪಟ್ರು ಸರ್. ಈಗಿನ 2 ವರ್ಷ ನೀರು ಮಳೆ ಚೆನ್ನಾಗ್ ಬಂದಿದೆ. ವಾಣಿವಿಲಾಸ ಸಾಗರ, ಶಾಂತಿ ಸಾಗರ ತುಂಬಿದಾವೆ ಬೋರ್ವೆಲ್ಗಳಲ್ಲಿ. ಹಿಂಗಾಗಿ ರೈತರಿಗೆ ಎಲ್ಲ 2 ವರ್ಷದಿಂದ ಒಂದ್ ಸ್ವಲ್ಪ ಖುಷಿ ಖುಷಿಯಾಗಿದ್ದಾರೆ ಸರ್ ನೀರಿರೋದ್ರಿಂದ. ಅಲ್ಲ, ನೀರು ಅಂದಿದ್ಬಿಟ್ರೆ ರೈತ ತಾನು ಬೆಳಿಲಿಕ್ಕೆ ಸಮಸ್ಯೆ ಏನಿಲ್ಲ ಸರ್. ಅವ್ ಇನ್ನೇನು ಕೇಳಲ್ಲ, ನೀರು ಅಂದಿದ್ ಮಳೆ ಟೈಮ್ ಟೈಮ್ ಮಳೆ ಬಂದ್ರೆ ನೀರಿದ್ರೆ ಅವ್ರು ಏನು ಕೇಳಲ್ಲ ರೈತರು. ಅವ್ರ ಪಾಡಿಗೆ ಅವ್ರು ದುಡಿದು ಮಾಡ್ಕೊಂಡು ಹೋಗ್ತಾರೆ ಸರ್. ಯಾವ ಸರ್ಕಾರದಿಂದ ಯಾವ್ದು ನಿರೀಕ್ಷೆ ಇಟ್ಕೊಳಲ್ಲ ಅವ್ರು. ಈಗ ಇತ್ತೀಚೆಗೆ ಅಂತೆಲ್ಲ ಬಹಳ ವರ್ಷದಿಂದ ಅಂತ ಹೇಳ್ಬೋದು, ನಮ್ಮ ರೈತರು ಈ ರಾಸಾಯನಿಕ ಗೊಬ್ಬರ ಬಳಸೋದು ಜಾಸ್ತಿ ಆಗಿದೆ. ಬರೀ ಅಡಿಕೆ ಅಂತಲ್ಲ, ಯಾವುದೇ ಬೆಳೆ ತಗೊಳ್ಳಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬಿಡೋದು. ಯಾಕಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ದನದ ಗೊಬ್ಬರ ಅಂತ ನೀವು ಹೇಳಿದ್ರಲ್ಲ, ಕುರಿ ಗೊಬ್ಬರ ಇರಬಹುದು, ದನದ ಗೊಬ್ಬರ ಇರಬಹುದು, ಯಾವುದೇ ಗೊಬ್ಬರ ಸಿಗೋದು ಕಷ್ಟ ಆಗಿದೆ. ಯಾಕಂದ್ರೆ ದನಗಳಿಲ್ಲ ಊರಲ್ಲಿ ಗೊಬ್ಬರ ಸಿಗ್ಬೇಕಂದ್ರೆ. ಹಾಗಾಗಿ ಬಹಳ ಸುಲಭವಾಗಿ ನಮ್ಗೆ ಸಿಗೋದಂದ್ರೆ ರಾಸಾಯನಿಕ ಗೊಬ್ಬರ. ಅಂಗಡಿಗೆ ಹೋಗ್ಬಿಡ್ತಾರೆ, ತಗೊಂಡು ಬಂದ್ಬಿಡ್ತಾರೆ, ಹಾಕಿ ಬಿತ್ತನೆ ಮಾಡ್ತಾರೆ. ಈ ರೀತಿ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಇದು ನಮಗೆ ಬಹಳಷ್ಟು ದುಷ್ಪರಿಣಾಮ ಆಗುತ್ತಿದೆ ನಮ್ಮ ಭೂಮಿ ಮೇಲೆ. ಅಂದ್ರೆ ನಮ್ಮ ಯಾಕಂದ್ರೆ ನಮ್ಮ ಒಂದು ಭೂಮಿ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕಂದ್ರೆ ಅದನ್ನ ಸ್ವಲ್ಪ ರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಭೂಮಿ ಮೇಲೂ ಪರಿಣಾಮ ಬೀರುತ್ತೆ ಸರ್, ಮನುಷ್ಯರ ಮೇಲೂ ಪರಿಣಾಮ ಬೀರುತ್ತೆ. ಹೌದು, ರಾಸಾಯನಿಕ ಗೊಬ್ಬರ ಅದು ಭೂಮಿ ಮೇಲೂ ಅದನ್ನ ಭೂಮಿನೂ ಕೆಡಿಸುತ್ತೆ, ನಮ್ಮ ಆರೋಗ್ಯನೂ ಕೆಡಿಸುತ್ತೆ. ಹೌದು, ಇದೇ ಸಾವಯವ ಗೊಬ್ಬರ ಇದೆಯಲ್ಲ ಅದೇನು ಭೂಮಿನೂ ಚೆನ್ನಾಗಿರುತ್ತೆ ಫಲವತ್ತವಾಗಿ, ಮನುಷ್ಯರು ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಾವಯವ ಗೊಬ್ಬರದಿಂದ ಅವ ಏನು ರೋಗನು ಬರಲ್ಲ ಬೆಳೆಗಳಿಗೆ, ರಾಗಿ ಆಗ್ಲಿ, ಜೋಳ ಆಗ್ಲಿ, ನವಣೆ ಆಗ್ಲಿ, ಸಜ್ಜೆ ಆಗ್ಲಿ, ಎಲ್ಲ ಪ್ರತಿಯೊಂದು ಬೆಳೆಗೂ ಸಾವಯವ ಗೊಬ್ಬರ ಹಾಕಿದ್ರೆ ಮನುಷ್ಯನಿಗೆ ಯಾವ ರೋಗ ಬರಲ್ಲ ಬರೋದಿಲ್ಲ ಬರಲ್ಲ. ಅದೇ ಈಗ ಸಮಸ್ಯೆ ಈ ರೀತಿ ಆಗಿರೋದು. ಯಾಕಂದ್ರೆ ದನಗಳೆಲ್ಲ ಗೊಬ್ಬರ ಸಿಗುತ್ತೆ ಅಂತ ರೈತರಿಗೆ ಏನ್ ಹೇಳಿಕ ಏನ್ ಹೇಳ್ಬೇಕಂತ ನಿಮ್ಮ ಒಂದು ಮನಸ್ಸು? ನಾವೇನಿಲ್ಲ ಸರ್, ಆದಷ್ಟು ಮನೆಗೆ 2-3 ಎಮ್ಮೆ ದನಗಳು ಕಟ್ಕೊಳ್ರಿ, ಅದು ಸಗಣಿ ಒಂದತ್ರ ಕೂಡ ಹಾಕೊಂಡು ತಿಪ್ಪೆ ಮಾಡ್ಕೊಂಡು ಅದಕ್ಕೆ 6-3 ತಿಂಗಳಿಗ ತಿಪ್ಪೆ ಮೇಲೆ ಮಣ್ಣು ಕಪ್ಪು ಮಣ್ಣು ಹಾಕೊಂಡ್ರೆ ಅದು ಅದು ಮಿಕ್ಸ್ ಮಾಡ್ಕೊಂಡು ಬೆಳೆ ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೂ ಒಂದು ಮಾಡ್ಬೋದು ನಮ್ಮ ರೈತರು, ಈಗ ತಮ್ಮ ಹೊಲಗಳಲ್ಲಿ ಈ ಸ್ವಲ್ಪ ವೇಸ್ಟ್ ಎಲ್ಲ ಸಿಗುತ್ತೆ ಬಹಳಷ್ಟು ಕಸ ಕಡ್ಡಿ, ಅದನ್ನ ಎರೆಹುಳು ಗೊಬ್ಬರ ಮಾಡ್ಕೋಬಹುದು. ಏನೋ ಸಣ್ಣ ತೊಟ್ಟಿ ಮಾಡ್ಕೊಂಡು ಕೆಲವರು ಮಾಡಿದಾರೆ ಸರ್, ಕೆಲವು ಕಡೆ ಎಲ್ಲ ಒಳ್ಳೆ ಫಲವತ್ತತೆ ಇರುತ್ತೆ. ಅದಕ್ಕೆ ಎರೆಹುಳು ಗೊಬ್ಬರ ಹಾಕಿದ್ರೆ ಬೆಳೆನೇ ಚೆನ್ನಾಗಿ ಬರುತ್ತೆ. ಅದು ನಮ್ಗೇನಂತ ಖರ್ಚು ಅನ್ಸಲ್ಲ, ಒಂದು ಸಣ್ಣ ತೊಟ್ಟಿ ಮಾಡಿದ್ರೆ ಸಾಕು. ನಾವು ಅವಾಗ ಅವಾಗ ಮಾಡಿ ಅದು ತುಂಬಿಟ್ಕೋಬಹುದು, ಆದಂಗೆಲ್ಲ ನಾವು ಬೇಕಾದಾಗ ಬಳಸಬಹುದು. ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ. ಒಳ್ಳೇದ ಒಳಜರೆ, ನಿಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ. ಯಾಕಂದ್ರೆ ನೀವು ಬಹಳ ವರ್ಷದಿಂದ ಅಡಿಕೆ ಬೆಳೆಯೋದ್ರಿಂದ ಸಾಕಷ್ಟು ಅನುಭವ ಇದೆ. ಒಂದು ನಿಮ್ಮ ಮಾತುಗಳು ನಮ್ಮ ಇತರ ರೈತರಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂದ್ಕೊಂತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಕಾಮಸಮುದ್ರ ಗ್ರಾಮದ ಕೃಷಿಕ ಅವಳೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿಸಿ ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಮತ್ತೊಂದು ಸಂದರ್ಶನ. ಜೇನು ಕೃಷಿಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗಿನ ಸಂದರ್ಶನ. ರೈತ ಬಂಧುವರೇ, ಈ ದಿನ ನಮ್ಮ ಜೊತೆ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯ್ ಎಸ್ ದಾನರೆಡ್ಡಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಜೇನು ಕೃಷಿಯ ಮಹತ್ವದ ಬಗ್ಗೆ ನಮ್ಮ ರೈತ ಬಂಧುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಲ್ಲ ರೈತ ಬಂಧುಗಳ ನಮಸ್ಕಾರ ಸರ್. ಈ ದಿನ ನೀವು ಈ ಜೇನು ಕೃಷಿಯ ಮಹತ್ವದ ಬಗ್ಗೆ ತಿಳಿಸಿಕೊಡ್ತೀರಾ. ಈ ಜೇನು ಕೃಷಿನ ರೈತ ಬಾಂಧವರು ಯಾವ ರೀತಿ ಪ್ರಾರಂಭ ಮಾಡಬೇಕು, ಜೇನು ಕೃಷಿಯನ್ನ ಮಾಡೋದ್ರಿಂದ ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸಿಕೊಡಿ ಸರ್. ಎಲ್ಲ ರೈತ ಬಾಂಧವರೇ, ಇವತ್ತು ನಾನು ಜೇನು ಕೃಷಿ ಬಗ್ಗೆ ಮಾತಾಡಲಿಕ್ಕೆ ಇರೋದು ಕಾರಣ ಇಷ್ಟೇ. ಬಹಳ ಕಡೆ ನಾನೆಲ್ಲ ರೈತರ ತೋಟಗಳಿಗೆ ಗದ್ದೆಗಳಿಗೆ ಹೋಗ್ತಾ ಇರ್ತೀನಿ, ಬೀಜೋತ್ಪಾದನಾ ತಾಕಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ, ಅಲ್ಲೆಲ್ಲ ಅವ್ರ ತಮ್ಮ ಅಳಲನ್ನು ತೋಡ್ಕೊಂತಾ ಇರ್ತಾರೆ. ಏನಂತಂದ್ರೆ, ನೈಸರ್ಗಿಕವಾಗಿ ಪರಾಗಸ್ಪರ್ಶ ಮಾಡುವಂಥ ಪರ್ಕೀಯ ಪರಾಗಸ್ಪರ್ಶ ಮಾಡುವಂಥ ಬೆಳೆಗಳಲ್ಲಿ ಜೇನುನೊಣಗಳ ಸಂಖ್ಯೆ ಬಹಳ ಅಭಾವ ಆಗ್ಬಿಟ್ಟಿದೆ ಸರ್. ಏನ್ ಮಾಡ್ಬೇಕು ಸರ್, ಪೆಟ್ಟಿಗೆ ಇದ್ರೆ ಕೊಡಿ ಸರ್ ಅಂತ ಬಹಳ ಅಳಲನ್ನು ತೋಡ್ಕೊಂತ ಇರ್ತಾರೆ. ಸೊ ಯಾಕೆ ಹಿಂಗಾಗ್ತಿದೆ ಅಂತ ನಾನು ಬಹಳ ವಿಚಾರ ಮಾಡಿದೆ. ಸೊ ಅದು ಯಾಕೆ ಹಿಂಗಾಗ್ತಿದೆ ಅಂತಂದ್ರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜೇನುಗಳು ಮೊದಲೆಲ್ಲ ನಾವು ನೋಡ್ತಾ ಇದ್ವಿ, ನಮ್ಮ ಬೆಳೆಯಲ್ಲಿ ಹಾಕಿದ್ರೆ ಎಲ್ಲ ಪರಾಗಸ್ಪರ್ಶ ಮಾಡ್ತಾ ಇದ್ವು, ಅವೆಲ್ಲ ಬರ್ತಾ ಇದ್ವು ಮಾಡ್ತಾ ಇದ್ವು, ಇಳುವರಿನ ಹೆಚ್ಚು ಮಾಡ್ತಾ ಇದ್ವು ನಮ್ಗೆ ಗೊತ್ತಾಗ್ಲಾರ್ದಾನೆ ಅಂದ್ರೆ ಪರೋಕ್ಷವಾಗಿ. ಸೊ ಈಗೇನಾಗ್ಬಿಟ್ಟಿದಾವ ಅಂತಂದ್ರೆ, ನಮ್ಮ ಬದಲಾಗುವ ಕೃಷಿ ಪದ್ಧತಿ ನೀವು ನೋಡಿರ್ಬೋದು, ಏಕ ಬೆಳೆ ಪದ್ಧತಿ ಆಗಿರ್ಬೋದು ಅಥವಾ ಯಥೇಚ್ಛವಾಗಿ ಕೀಟನಾಶಕವನ್ನು ಕೃಷಿ ವಲಯದಲ್ಲಿ ನಾವೆಲ್ಲರೂ ಬಳಸ್ತಾ ಇದ್ದೀವಿ. ಸೊ ಆಮೇಲೆ ಕೃಷಿ ಭೂಮಿಯನ್ನು ಮಾರ್ಬಿಟ್ಟು ಕೈಗಾರಿಕರಣ ಮಾಡೋದು ಅಥವಾ ಸಿಟಿಗಳನ್ನು ನಗರೀಕರಣ ಮಾಡಲಿಕ್ಕೆ ಎಲ್ಲರೂ ಓಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಿದೆ ಅಂತಂದರೆ, ಹೂವಿನ ಬೆಳೆಗಳ ವೈವಿಧ್ಯತೆ ಭಾಳ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಸಿಗುವಂಥ ಆಹಾರ ಜೇನುಹುಳುಗಳಿಗೆ ಸಿಗ್ತಾ ಇಲ್ಲ. ಸೊ ಆಮೇಲೆ ಈ ಕೀಟನಾಶಕಗಳ ಬಳಕೆಯಿಂದಾಗಿ ಏನಾಗ್ತಾ ಇದೆ ಅಂತಂದರೆ, ಗೂಡುಗಳು, ಜೇನು ಗೂಡುಗಳು, ಕುಟುಂಬಗಳು ಸಾಯ್ತಾ ಇದ್ದಾವೆ. ಅದಕ್ಕೆ ನಾವು ಗೂಡು ಸಾಯುವ ರೋಗ ಅಥವಾ ಕಾಲನಿ ಕೊಲ್ಯಾಪ್ಸ್ ಡಿಸೀಸ್ ಅಂತ ಕರಿತೀವಿ, ಸಿಸಿಡಿ. ಇದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಜೇನು ಹುಳುಗಳ ಸಂತತಿ ಅಥವಾ ಸಂಖ್ಯೆಗಳು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾವೆ. ಸೊ ಇದೇ ಒಂದು ಪರಿಸ್ಥಿತಿ ಮುಂದುವರೆದು ಬಿಟ್ರೆ ಏನಾಗುತ್ತೆ ಗೊತ್ತಾ, ಮುಂಬರೋ 3-4 ವರ್ಷಗಳಲ್ಲಿ ನಮಗೆ ತಿನ್ಲಿಕ್ಕೆ ಆಹಾರ ಸಿಗೋದಿಲ್ಲ. ಯಾಕಂತಂದ್ರೆ ಈ ಭೂಮಿ ಮೇಲೆ ಏನು ಸಸ್ಯ ಪ್ರಜಾತಿಗಳಿದಾವಲ್ಲ, ಒಟ್ಟು ಸಸ್ಯ ಪ್ರಜಾತಿಗಳ ಸುಮಾರು 1.5 million ಸಸ್ಯ ಪ್ರಜಾತಿಗಳಿದ್ದಾವೆ. ಅದರಲ್ಲಿ 80-85% ಸಸ್ಯಗಳು ಪರಕೀಯ ಪರಾಗಸ್ಪರ್ಶಕ್ಕೆ ನಮ್ಮ ಜೇನುಹುಳುಗಳು, ಆಮೇಲೆ ದುಂಬಿಗಳು, ಚಿಟ್ಟೆಗಳ ಮೇಲೆ ಅವಲಂಬನೆ ಇದಾವೆ. ಅದರಲ್ಲಿ ಪ್ರಮುಖವಂತದ್ದು ನಮ್ಮ ಜೇನುಹುಳುಗಳು. ವಿವಿಧ 20,000 ಪ್ರಜಾತಿಯ ಜೇನುಹುಳುಗಳಿದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಂದ್ರೆ 5 ಇದಾವೆ, ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಜೇನುಹುಳುಗಳ ಸಂತತಿ ಬಹಳ ಕಡಿಮೆ ಆಗ್ಬಿಟ್ಟಿದೆ, ಆಗಲೇ ಕಾರಣ ತಿಳಿಸಿದ್ದೀನಿ. ಸೊ ಅದಕ್ಕೆ ನಾವು ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ, ಇವತ್ತು ನಾವು ಜೇನು ಸಾಕಾಣಿಕೆ ಮಾಡಬೇಕು ಅಥವಾ ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಇರುವಂತ ಜೇನು ಗೂಡುಗಳು ನಮ್ಮಲ್ಲಿ ಹೊಲ ಬದಗಳಲ್ಲಿ ಇರಬಹುದು ಅಥವಾ ಮರದ ಪೊಟ್ರಲ್ಲಿ ಇರಬಹುದು, ಹುತ್ತಗಳಲ್ಲಿ ಇದಾವೆ, ಅವನ್ನ ನಾವು ಬಿಡಿಸಬಾರ್ದು ಅಥವಾ ಅಲ್ಲೇ ಇರಲಿ, ಪರೋಕ್ಷವಾಗಿ ನಮ್ಮ ಬೆಳೆಗೆ ಪರಾಗಸ್ಪರ್ಶ ಮಾಡಿ ಅವು ಹೆಚ್ಚಿನ ಇಳುವರಿಯನ್ನು ಕೊಡುವಲ್ಲಿ ಸಹಕಾರಿಯಾಗಿರ್ತವೆ. ನಾಶಪಡಿಸಲಾರ್ದಂಗೆ, ಸಾಯಿಸಲಾರ್ದಂಗೆ ನಾವು ಕಾಪಾಡಿಕೊಂಡ್ರೆ ಸಾಕು, ಅದೇ ನಮ್ಮ ನೈಸರ್ಗಿಕವಾಗಿ ಕಾರ್ಯನಿರ್ವಹಿಸಿದಂಗಾಗತ್ತೆ. ಒಂದು ವೇಳೆ ನಾವು ಸಾಯಿಸಿದ್ದೇ ಆದರೆ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ನಾನು ಆಗಲೇ ಹೇಳಿದ್ನಲ್ಲ, 85% ಪರಕೆ ಪರಾಗಸ್ಪರ್ಶ ಮಾಡ್ತವೆ. ಕೀಟಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೆ ಆಹಾರ ಸಿಗೋದೇ ಇವು ಸಸ್ಯಗಳ ಮೇಲೆ. ಸೊ ಇವೇ ಕಟ್ಟಾಗ್ಬಿಡುತ್ತಂತಂದ್ರೆ, ಜೇನುಗಳು ಸತ್ಬಿಟ್ರೆ ನಾವು ನೀವು ಕೂಡ ಪ್ರಾಣಿ ಪಕ್ಷಿಗಳು ಮನುಷ್ಯ ಜಾತಿ ಎಲ್ಲವೂ ಅಳಿವಿನ ಅಂಚಿಗೆ ಬಂದು ಒಂದ್ಸಲ ನಶಿಸಿ ಹೋಗುವಂತ ಪ್ರಮೇಯ ಬರುತ್ತೆ. ಸೊ ಹಾಗಾಗಿ ಎಚ್ಚೆತ್ಕೊಳ್ಬೇಕು, ಜೇನು ಹುಳುಗಳನ್ನ ಸಂರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ನಿಮ್ಗೆ ಒಂದು ವಿಚಾರ ತಿಳಿಸ್ತೇನೆ. ಈಗಾಗಲೇ ವಿಜ್ಞಾನಿಗಳು, ಕೆಲವು ಪರಿಸರ ತಜ್ಞರು ಮುಂದೆ ಬಂದು ನಮ್ಮ ಕರ್ನಾಟಕ ರಾಜ್ಯದ ಜೀವ ವೈವಿಧ್ಯಮ ಮಂಡಳಿ ಅಂತಿದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಅರ್ಜಿ ಸಲ್ಲಿಸಿದಾಗ ಅವರು ನಮ್ಮ ಜೇನು ಹುಳುಗಳು ಏನು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅವಿರತ ಅವುಗಳ ಪರಿಶ್ರಮ, ಅವುಗಳ ಪರಿಸರಕ್ಕೆ ಕೊಡುವಂಥ ಕೊಡುಗೆಯನ್ನು ಗಣನೀಯವಾಗಿ ಪರಿಣಮಿಸಿ ಕರ್ನಾಟಕ ರಾಜ್ಯದ ಕೀಟ ಅಂತ ಒಂದು ಬಿರುದನ್ನ ಕೊಡಲಿಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವನ್ನ ಪರಿಸರದಲ್ಲಿ ನಾವು ಉಳಿಸ್ಕೋಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಅವನ್ನ ವೃದ್ಧಿ ಮಾಡಬೇಕು. ಸಾಮಾನ್ಯ ಜನರಿಗೆ ಅಥವಾ ರೈತಾಪಿ ಜನರಿಗೆ ಜೇನು ಪ್ರಭೇದಗಳು ಯಾವುವು, ಯಾವ ಸಾಕಾಣಿಕೆ ಮಾಡಬಹುದು, ಯಾವ ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವುಗಳ ಲಾಭ ತಿಳಿಸ್ಕೊಟ್ರೆ ಎಲ್ಲೋ ಒಂದ್ ಕಡೆ ಸಾಯಿಸೋ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು ಅಂತ ಒಂದು ನಿಟ್ಟಿನಲ್ಲಿ ಅವ್ರು ಮುಂದಾಗ್ತಾ ಇದಾರೆ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಆತ್ಮನಿರ್ಭರ ಭಾರತ ಅಂತ ಒಂದು ಯೋಜನೆ ಅಡಿಯಲ್ಲಿ ಮಧು ಕ್ರಾಂತಿ ಅಥವಾ ಮಧು ಪೋರ್ಟಲ್ ಅಂತೇಳಿ ಒಂದು ಆನ್ಲೈನ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದಾರೆ. ಸೊ ಈ ಪೋರ್ಟಲ್ ಅಲ್ಲಿ ನಿಮಗೆ ಉತ್ಕೃಷ್ಟವಾದಂತ ಜೇನುತುಪ್ಪ, ಆಮೇಲೆ ಜೇನುತುಪ್ಪ ತಯಾರು ಮಾಡುವಂತ ಜೇನು ಕೃಷಿಕರು ಎಲ್ಲಿರ್ತಾರೆ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಒದಗಿಸ್ತಾ ಇದ್ದಾರೆ. ಆಮೇಲೆ ಇದೇ ಇದಕ್ಕೆ ಸಾಕಷ್ಟು ಅನುದಾನವನ್ನು ಕೂಡ ಅವರು ಆಯವ್ಯದಲ್ಲಿ ತೆಗೆದಿಟ್ಟಿದ್ದಾರೆ. ಸುಮಾರು 500 crore ಅದರಲ್ಲಿ ತೆಗೆದಿಟ್ಟಿದ್ದಾರೆ. ಅಂದ್ರೆ ಸಾಕಷ್ಟು ಸಬ್ಸಿಡಿ ಕೊಡೋದಾಗಿರ್ಬೋದು, ಜೇನು ಕೃಷಿಕರಿಗೆ ಉತ್ತೇಜನ ಕೊಡಲಿಕ್ಕೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಕೂಡ, ರಾಜ್ಯ ಸರ್ಕಾರದವರ ತೋಟಗಾರಿಕೆ ಇಲಾಖೆ ಮುಖಾಂತರ ಸಾಕಷ್ಟು ಯೋಜನೆಗಳಿಂದ ಜೇನು ಕೃಷಿಗೆ ಹಮ್ಮಿಕೊಂಡಿದ್ದಾರೆ. ಸೊ ಇಷ್ಟು ಪ್ರಯತ್ನಗಳು ನಡೀತಾ ಇದಾವೆ. ಸೊ ಆಮೇಲೆ ನಿಮ್ಗೆ ಈ ವೇದಿಕೆ ಮುಖಾಂತರ ತಿಳಿಸಿದಾರೆ ಅಂತಂದ್ರೆ, ಜೇನುಗಳನ್ನ ಸಾಯಿಸ್ಬೇಡ್ರಿ, ಸಾಧ್ಯದಷ್ಟು ಅವುಗಳನ್ನ ಸಂರಕ್ಷಣೆ ಮಾಡೋಣ. ಜೇನು ಕೃಷಿಗೆ ಯಾರು ಬರ್ತಿರೋ ಅವ್ರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಅಂದ್ರೆ ಕೆಲವು ಟೈಮಲ್ಲಿ ಈಗ ಕರೋನಾ ಬಂದ್ಬಿಟ್ಟು ಸ್ವಲ್ಪ ಸಮಸ್ಯೆ ಆಯಿತು, ನಮ್ಮಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಕತ್ಲಗಿರಿಯಲ್ಲಿ 10 days ಕಾಲಾವಧಿಗೆ ನಾವು 30 ರೈತರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ, ಮುಂಚಿತವಾಗಿ ಪ್ರಮಾಣ ಪತ್ರವನ್ನು ಸೇರಿಸಿ ಕೊಟ್ಟಿದ್ದೀವಿ, ಗೂಡನ್ನು ಕೂಡ ಕೊಡ್ತಾ ಇದ್ವಿ. ನಮ್ಮ ವಿಶ್ವವಿದ್ಯಾಲಯದ ಏನಾದರೂ ಮತ್ತೆ ಇದೇ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಏನಾದರೂ ಅನುದಾನ ಕೊಟ್ಟರೆ ಮತ್ತೆ ನಾವು ಅರ್ಜಿಯನ್ನು ಪೇಪರಲ್ಲಿ ಪ್ರಕಟಣೆ ಮಾಡಿ ನಿಮಗೆ ಕರಿತೀವಿ, ತರಬೇತಿಯನ್ನು ಕೊಡ್ತೀವಿ. ಅದೇ ಕೊಡಬೇಕು ಅದೇ ಬರಬೇಕು ಅಂತ ಕಾಯ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಆಸಕ್ತಿದಾರರು ಇದ್ದೀರಿ, ನನ್ನ ದೂರವಾಣಿ ಸಂಖ್ಯೆ ನಾನು ಕೊನೆಯದಾಗಿ ಕೊಡ್ತೀನಿ. ನಾನು ಕತ್ಲಗೆರೆ ಫಾರ್ಮಲ್ಲೇ ನಾನು ಕಾರ್ಯನಿರ್ವಹಿಸೋದು, ಯಾವಾಗಲೂ ಇಲ್ಲೇ ಇರ್ತೀನಿ. ನಮ್ಮಲ್ಲಿ ಜೇನು ಪೆಟ್ಟಿಗೆ ಇದ್ದಾವೆ, ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಆಸಕ್ತಿ ಇದ್ದವರು ಬಂದು ಜೇನಿನ ಬಗ್ಗೆ ತಿಳ್ಕೋಬಹುದು, ನಿಮಗೆ ಸೂಕ್ತವಾದಂತ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಸೊ ಆಮೇಲೆ ನೀವು ಯಾವಾಗಲೂ ಜೇನು ಕೃಷಿ ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ಜೇನುಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಮುಂದಾಗ್ರಿ. ಸುಮ್ಮನೆ ತಿಳ್ಕೊಳ್ಳಾರ್ದೆ ಜೇನು ಪೆಟ್ಟಿಗೆ ತಂದಿಡೋದು, ಅವು ಎದ್ದೋಗೋದು ಇವೆಲ್ಲ ಆಗೋದು ಬೇಡ, ನಿಮಗೆ ತೊಂದರೆ ಆಗುತ್ತೆ, ಆರ್ಥಿಕವಾಗಿ ನಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ತಿಳ್ಕೋಬೇಕಂದ್ರೆ ನಮ್ಮ ಕತ್ಲಗೆರೆ ಫಾರ್ಮಿಗೆ ಬನ್ನಿ, ನಾನು ನಿಮಗೆ ಉಚಿತವಾಗಿ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ನಿಮಗೆ ಎಲ್ಲಿ ಸಿಗ್ತವೆ ಗೂಡು ಅಂತ ಅದನ್ನು ಕೂಡ ಮಾಹಿತಿ ಕೊಡ್ತೀನಿ, ಸಂಪರ್ಕ ನಂಬರ್ನು ಕೊಡ್ತೀನಿ, ಅವ್ರ ಹೆಸರು ಸಮೇತ ತಿಳಿಸಿ. ಒಳ್ಳೆ ಗೂಡನ್ನು ಕೊಡುವಂಥವ್ರು ಇದ್ದಾರೆ, ಅಲ್ಲೇ ನಿಮಗೆ ಸಂಪರ್ಕ ಮಾಡಿಕೊಡ್ತೀನಿ, ನೀವು ತಗೋಬಹುದು, ಮುಂದಾಗ್ಬೋದು. ಆಮೇಲೆ ಜೇನು ಕೃಷಿಯಲ್ಲಿ ಅಂತಂದ್ರೆ ಈಗ ಸುಮಾರು ಹೇಳಿದ್ನಲ್ಲ, 5 ಜೇನು ಕೃಷಿ ಮಾಡಬಹುದು. ಅದರಲ್ಲಿ ಅಂದ್ರೆ 5 ಸೊ ಅದರಲ್ಲಿ ಹೆಜ್ಜೆ ಏನಾಗಿರ್ಬೋದು, ತುಡುಮೆ ಜೇನು ಆಗಿರ್ಬೋದು, ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಥವಾ ನೊಣ ಜೇನು ಅಂತ ಕರಿತೀವಿ. ಆಮೇಲೆ ಇನ್ನೊಂದು ನಮ್ಮ ವಿದೇಶಿ ಜೇನು ಅಂತ ಕರಿತೀವಿ, ಯುರೋಪಿಯನ್ ಬಿ ಅಂತಲೂ ಕರಿತೀವಿ. ಇನ್ನೊಂದು 4th ರಾಳ ಜೇನು ಅಥವಾ ಮುಜಂಟಿ ಜೇನು ಅಂತ ಕರಿತೀವಿ. ಸೊ ಈ ತರ 5 ಅದರಲ್ಲಿ 2 ಮಾತ್ರ ನಾವು ಸಾಕಾಣಿಕೆ ಮಾಡಬಹುದು. ಒಂದು ನಮ್ಮ ಭಾರತೀಯ ಜೇನು ಅಥವಾ ತುಡುಮೆ ಜೇನು ಅಂತ ನೀವು ನೋಡಿರ್ತೀರಿ, ಮರದ ಪೊಟ್ರೆಯಲ್ಲಿ ಅಥವಾ ಹುತ್ತದಲ್ಲೆಲ್ಲ, ಕಲ್ಲಿನ ಪೋದೆಗಳಲ್ಲಿ, ಕಲ್ಲು ಕುಟ್ರಿಯಲ್ಲಿ, ಸಂಧಿಗಳಲ್ಲೆಲ್ಲ ಹುಟ್ಟುಗಳನ್ನ ಸಾಲು ಪಕ್ಕದಲ್ಲಿ ಕಟ್ಟಿರ್ತವೆ. ಅದನ್ನೆಲ್ಲ ನಾವು ಬಿಡಿಸ್ಕೊಂಡು ತಿಂದಿರ್ತೀವಿ, ಅದನ್ನೆಲ್ಲ ನಾವು ನೋಡಿರ್ತೀವಿ. ಅದು ಒಂದು ಸಾಕಾಣಿಕೆ ಮಾಡಬಹುದು. ಇನ್ನೊಂದು ಕೊನೆಯ ಹೇಳಿದ್ನಲ್ಲ, ರಾಳ ಜೇನು ಅಥವಾ ಮುಜಂಟಿ ಜೇನು, ಅದನ್ನು ಕೂಡ ಸಾಕಾಣಿಕೆ ಮಾಡಬಹುದು. ಮಿಕ್ಕಿದ್ದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹೆಜ್ಜೇನು ಸಿಟ್ಟಿನ ಸ್ವಭಾವ, ಅದು ರಾಜರೋಷವಾಗಿ ಎತ್ತರ ಪ್ರದೇಶದಲ್ಲಿ ಗೂಡು ಕಟ್ಟುತ್ತೆ, ನಾವು ಬಂಧನದಲ್ಲಿಟ್ಟರೆ ಅದು ಇಷ್ಟಪಡೋದಿಲ್ಲ. ಸಿಟ್ಟಿನ ಸ್ವಭಾವ ಇರೋದ್ರೆ ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮಿಕ್ಕಿದ್ದೊಂದು ಅದು ಬಹಳ ಪುಕ್ಕಳ ಸ್ವಭಾವ, ಮರದ ಪೋದೆ ಒಳಗಡೆ ಇಡೋದ್ರಿಂದ ನಮಗೆ, ಆಮೇಲೆ ಸ್ಥಾನ ಪಲ್ಲಟ್ ಮಾಡೋದ್ರಿಂದ ನಮಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬಟ್ 3 ನಾವು ಸಾಕಾಣಿಕೆ ಮಾಡಬಹುದು. ಭಾರತೀಯ ಜೇನು, ಒಂದು ವಿದೇಶಿ ಜೇನು ಅಂತ ಹೇಳಲ್ಲ, ಭಾರತೀಯ ಜೇನು ವಿದೇಶಿ ಜೇನು ನೋಡ್ಲಿಕ್ಕೆ ಹೆಚ್ಚು ಕಡಿಮೆ ಅದೇ ತರ ಕೆಲಸ ಮಾಡ್ತವೆ. ರಾಳ ಜೇನು ಒಂದು, 3 ಸಾಕಾಣಿಕೆ ಮಾಡಬಹುದು. ಇವುಗಳು ಯಾವ ತರ ಕೆಲಸ ಮಾಡ್ತವೆ, ಗೂಡು ಹೆಂಗ್ ನಿರ್ಮಾಣ ಮಾಡ್ತವೆ, ಗೂಡಲ್ಲಿ ಅಂದ್ರೆ ಇವುಗಳನ್ನ ನಾವು ಸಂಘಜೀವಿ ಅಂತ ಕರಿತೀವಿ, ಸಂಘಜೀವಿ ಅಂತ ಕರೆಸ್ಕೊಳ್ಳಿಕ್ಕೆ ಯಾವ ತರ ವ್ಯವಸ್ಥೆ ಇರುತ್ತೆ, ಒಳಗಡೆ ಏನೇನು ಜಾತಿಗಳಿರ್ತವೆ. ಅಂದ್ರೆ ಒಂದು ರಾಣಿ ಇರುತ್ತೆ, ಹಲವಾರು ಸಂಖ್ಯೆಯಲ್ಲಿ ಹಂಗಾಮಿನಲ್ಲಿ ಗಂಡುಗಳಿರ್ತವೆ. ಅಂದ್ರೆ ಈ ಟೈಮಲ್ಲಿ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಗಂಡು ಇರ್ತವೆ, ಮಿಕ್ಕಿ ಟೈಮಲ್ಲಿ ಎಲ್ಲ ಕೆಲಸಗಾರರಿರ್ತವೆ. ಯಾವ ತರ ಕೆಲಸವನ್ನ ನಿರ್ವಹಣೆ ಮಾಡ್ತವೆ, ಗೂಡನ್ನು ಯಾವ ತರ ರಚನೆ ಮಾಡ್ತವೆ, ಸೊ ಯಾವ ತರ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂತವೆ, ಯಾವ ಯಾವ ಬೆಳೆಗೆ ಹೋಗಿ ಮಕರಂದ ಮತ್ತು ಪರಾಗವನ್ನು ತಗೊಂಬರ್ತವೆ, ಅಂದ್ರೆ ನಮಗೆ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಯಾವ ಯಾವ ಹೂಗಳಿಗೆ ಭೇಟಿ ಕೊಡ್ತವೆ, ಯಾರ್ಯಾರು ಮಾಡಬಹುದು ಜೇನು ಸಾಕಾಣಿಕೆ. ಅಂದ್ರೆ ಈಗ ನೋಡ್ರಿ, ಈಗ ಸಿಟಿಯಲ್ಲಿನೂ ಕೂಡ ಇವತ್ತು ಜೇನು ಕೃಷಿಗೆ ಮುಂದಾಗ್ತಾ ಇದಾರೆ. ಸೊ ಅಂದ್ರೆ ಯಾರ್ಯಾರು ಜೇನು ಕೃಷಿ ಮಾಡಬಹುದು ಅಂತಂದ್ರೆ, ಒಂದು ಹವ್ಯಾಸಿ ಜೇನು ಕೃಷಿ ಅಂತ ಹೋಗ್ಬೋದು, ಅಂದ್ರೆ ಹಾಬಿ ಅಂತ ಕರಿತೀವಿ ನಾವು. ಏನಪ್ಪ ನಿಂದು ಹವ್ಯಾಸ ಅಂತಂದ್ರೆ ಚಿತ್ರಕಲೆ ಅಂತ ಹೇಳ್ತೇವಲ್ಲ, ಹಂಗೆ ಜೇನು ಕೃಷಿ ಮಾಡಬಹುದು. ಒತ್ತಡ ಜೀವನದಿಂದ ಹೊರಗೆ ಬರ್ಬೇಕಂದ್ರೆ ಜೇನು ಕೃಷಿನೂ ಇವತ್ತು ನಗರದಲ್ಲಿ ಮಾಡ್ತಿದ್ದಾರೆ. ಕೆಲವರು ಅರೆಕಾಲಿಕ ವೃತ್ತಿ ಅಂತ, ಪಾರ್ಟ್ ಟೈಮ್ ಏನೋ ಒಂದು ಉದ್ಯೋಗ ಮಾಡ್ತಿರ್ತಾರೆ, ಅದ್ರ ಜೊತೆಗೆ ಜೇನು ಕೃಷಿನೂ ಮಾಡಬಹುದು. ಇನ್ನೊಂದು ಸಂಪೂರ್ಣ ವೃತ್ತಿ, ಜೇನು ಬಿಟ್ಟು ಮತ್ತೆ ಅವ್ರಿಗೆ ಯಾವುದು ಬೇರೆ ಉದ್ಯೋಗ ಇಲ್ಲ, ಅದ್ರ ಮೇಲೆ ಅವಲಂಬನೆ ಇರ್ತಾರೆ, ಅದರ ಮೇಲೆ ಅವರು ಲಾಭ ಗಳಿಸ್ತಾ ಇರ್ತಾರೆ. ಸೊ ಈ ತರ ನಾವು ವೃತ್ತಿಯಲ್ಲಿ ಜೇನು ಕೃಷಿಯನ್ನ ಮಾಡಬಹುದು. ಸೊ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅರೆಕಾಲಕ್ಕೆ ಆಗಿರ್ಬೋದು, ಅಥವಾ ನೀವು ಅದನ್ನ ಹವ್ಯಾಸವಾಗಿ ಸ್ವೀಕರಿಸಿದ್ರೆ ಆಮೇಲೆ ಬರ್ತಾ ಕಾಲಕ್ರಮೇಣ ಅದನ್ನ ನೀವು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬಹುದು. ನಾವು ಈ ಜೇನು ನೊಣಗಳನ್ನ ರಕ್ಷಣೆ ಮಾಡದೇ ಇದ್ರೆ ಅಥವಾ ಕಾಪಾಡದೇ ಇದ್ರೆ ನಮ್ಮ ಕೃಷಿಗೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ. ಸೊ ಈಗ ನೋಡಿ, ನಾವು ರಕ್ಷಣೆ ಮಾಡದೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಬಹುತೇಕ ಪರಕೀಯ ಪರಾಗಸ್ಪರ್ಶ ಹೊಂದುವಂತ ಕೀಟಗಳು ಪರಾಗಸ್ಪರ್ಶ ಸಂಪೂರ್ಣ ಆಗೋದಿಲ್ಲ. ಗಾಳಿನೂ ಆಗ್ಬಹುದು, ಒಂದು ಮಾಧ್ಯಮ ಇದೆ. ಈಗ ಮಕರಂದ ಒಂದು ಒಳ್ಳೆ ಹಂತದಲ್ಲಿದ್ದಾಗ ಗಾಳಿ ಬೀಸಲಿಲ್ಲ ಅಂತಂದ್ರೆ ಅಲ್ಲಿ ಕಾಯಿ ಕಚ್ಚೋದಿಲ್ಲ ಅಥವಾ ಕಾಳು ಕಟ್ಟಲ್ಲ. ಸೊ ಬೇರೆ ಕೀಟಗಳಿದ್ದಾವೆ, ಚಿಟ್ಟೆಗಳಿದ್ದಾವೆ, ದುಂಬಿಗಳಿದ್ದಾವೆ, ಬಟ್ ಅವುಗಳ ಸಂಖ್ಯೆ ಕಡಿಮೆ ಈ ಜೇನು ಹುಳುಗಳ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ. ಸೊ ಹಾಗಾಗಿ ಜೇನು ಹುಳುಗಳು ಒಂದು ಎಲ್ಲೋ ಒಂದು ಕಡೆ ನೋಡಿದ್ರೆ ನಾವು ಮೇಲ್ ಭಾಗದಲ್ಲಿ ಬರ್ತವೆ ಪರಕೀಯ ಪರಾಗಸ್ಪರ್ಶದಲ್ಲಿ. ಇವುಗಳನ್ನು ರಕ್ಷಣೆ ಮಾಡದೆ ಹೋದರೆ ಮುಂಬರುವ ದಿನಗಳಲ್ಲಿ ಆಹಾರದ ಕೊರತೆಯಿಂದ ಪ್ರಾಣಿ ಪಕ್ಷಿಗಳು ಮನುಷ್ಯ ಜಾತಿ ಎಲ್ಲವೂ ಕೂಡ ನಶಿಸಿ ಹೋಗುವಂತ ಪ್ರಮೇಯ ಬಂದೇ ಬರುತ್ತೆ. ಯಾಕಂದ್ರೆ ಆಹಾರ ಸರಪಳಿಯಲ್ಲಿ ಕುಂಠಿತ ಆಗುತ್ತೆ, ಕಟ್ಟಾಗ್ಬಿಡುತ್ತೆ. ಸೊ ಆಹಾರ ಸಿಗದೆ ನಾವು ಆಹಾರ ಕುಂದು ಕೊರತೆಯಿಂದನೇ ಆಹಾರದ ಅಭಾವದಿಂದನೇ ನಾವು ಸತ್ತೋಗ್ಬಿಡ್ಬೋದು ಅಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಸಂರಕ್ಷಣೆ ಮಾಡೋದು ಬಹಳ ಅನಿವಾರ್ಯ. ಸರ್, ಈ ಜೇನಲ್ಲಿ ಏನಾದ್ರೂ ಔಷಧೀಯ ಗುಣಗಳಿದ್ದಾವೆ, ಅದು ನಮ್ಮ ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಸರ್? ಸೊ ಈಗ ನೋಡಿ, ಜೇನಿಂದ ಸಾಕಷ್ಟು ನಾವು ಉತ್ಪನ್ನಗಳನ್ನು ಪಡಿಬಹುದು. ಬರೀ ಜೇನುತುಪ್ಪ ಅಂತ ಅಷ್ಟೇ ತಲೆಯಲ್ಲಿರುತ್ತೆ ಸರ್ ರೈತರಿಗೆ ಅಥವಾ ಸಾರ್ವಜನಿಕರಿಗೆ. ಜೇನುತುಪ್ಪ ಒಂದೇ ಅಲ್ಲ, ಅದರ ಜೊತೆಗೆ ಜೇನು ಮೇನನ್ನು ಸಿಗುತ್ತೆ, ಆಮೇಲೆ ಅಂಟು ಸಿಗುತ್ತೆ, ಆಮೇಲೆ ರಾಜಶಾಹಿ ರಸ ಅಂತ ಒಂದು ಸಿಗುತ್ತೆ, ಇನ್ನೊಂದು ಕೊನೆಯದಾಗಿ ನಮಗೆ ಚುಚ್ಚುತ್ತೆ ಸರ್, ಚುಚ್ಚುತ್ತೆ ವಿಷ ಬಿಡುತ್ತೆ ಸರ್ ಅಂತ ಹೆದರ್ಕೊಂತೀವಿ. ಸ್ವಲ್ಪ ಹೆದರ್ಕೆ ಇರುತ್ತೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಾಗ ಅದು ಚುಚ್ಚಲಿ ಸರ್ ಅಂತ ನೀವೇ ಅಂತೀರಿ. ನೋಡಿ, ಒಂದ್ಸಲ ತರಬೇತಿ ತಗೊಂಡು ನೋಡಿ, ಚುಚ್ಚಲಿ ಸರ್ ನಂಗೆ ರೋಗ ನಿರೋಧಕ ಹೆಚ್ಚಿಗೆ ಆಗುತ್ತೆ, ಶಕ್ತಿ ಬರುತ್ತೆ ಅಂತೀರಿ. ಯಾಕಂದ್ರೆ ಜೇನು ವಿಷಾನು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಸೊ ಹಂಗೆ ಜೇನುತುಪ್ಪದಲ್ಲಿ ಸಾಕಷ್ಟು ಔಷಧಿ ಗುಣಗಳಿದ್ದಾವೆ. ಅಂದ್ರೆ ಜೇನುತುಪ್ಪ ಇವತ್ತು ಮಾರುಕಟ್ಟೆಯಲ್ಲಿ 100 ರೂಪಾಯಿಂದ ಹಿಡ್ಕೊಂಡು 4,000-5,000 ತನಕ ಬೆಲೆ ಬಾಳುತ್ತೆ. ಅಂದ್ರೆ ನಾವು ಯಾವ ಬೆಳೆಯಲ್ಲಿ ಆ ಜೇನುತುಪ್ಪ ತೆಗಿತೀವಿ, ಉದಾಹರಣೆಗೆ ಹೇಳ್ಬೇಕಂದ್ರೆ ನೇರಳೆ ತೋಪಲ್ಲಿ ಹೋಗ್ಬಿಟ್ಟು ನಾವು ಜೇನು ಪೆಟ್ಟಿಗೆ ಇಟ್ಟು ಅಲ್ಲಿಂದ ಜೇನುತುಪ್ಪ ತೆಗೆದಿದ್ದೇ ಆದರೆ ಅದು ಒಗರಿರುತ್ತೆ ನೇರಳೆದ್ದು ತುಪ್ಪ, ಬಟ್ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಯಾಕಂದ್ರೆ ಮಧುಮೇಹಿಗಳು ಯಾರು ಇರ್ತಾರೆ ಅಂತ ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಮಧುಮೇಹಿಗಳು ಬರ ಒಳ್ಳೆಯದು. ಸಾಕಷ್ಟು ಆಯುರ್ವೇದಿಕ ಶಕ್ತಿ ಇರತಕ್ಕಂಥ ಜೇನುತುಪ್ಪ ಅದು. ಸೊ ಹೀಗೆ ಬೆಳೆಯಿಂದ ಬೆಳೆಗೆ ವ್ಯತ್ಯಾಸ ಆಗುತ್ತೆ. ಸೊ ಇಲ್ಲಿ ನಮಗೆ ಆರೋಗ್ಯ ವೃದ್ಧಿಯಲ್ಲಿ ಭಾಳ ಸಹಕಾರಿಯಾಗಿದೆ ಅದು ಜೇನುತುಪ್ಪ. ನಾವು ಈ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡಿದಂಗೆ ಉಪಕಸಬಾಗಿಗಳು ಏನೇನು ಮಾಡ್ತೀವೋ, ಈ ಜೇನು ಕೃಷಿನ ಒಂದು ಉಪಕಸಬಾಗಿ ಅಳವಡಿಸ್ಕೋಬೋದಾ ರೈತ ಬಾಂಧವರು? ಹೌದು ಹೌದು, ರೈತ ಬಾಂಧವರು ಈಗ ಎಲ್ಲ ನೀವು ಸಾಕಷ್ಟು ಈಗ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಡಿ ಚಂದ್ರನಲ್ಲಿ ನೋಡಿರ್ತೀರ, ಸಾಕಷ್ಟು ಯಶಸ್ವಿ ರೈತರು ಅಥವಾ ಪ್ರಗತಿಪರ ರೈತರು ಬರೀ ಜೇನು ಕೃಷಿ ಅಂತನೇ ಅಲ್ಲ, ಅಂದ್ರೆ ಅದೊಂದೇ ಮಾಡಲ್ಲ, ಹೈನುಗಾರಿಕೆ ಜೊತೆಗೆ ಜೇನೂ ಇಟ್ಕೊಂಡಿರ್ತಾರೆ ಪಟಿಗೆ. ಮಾರಾಟ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ನಾ ಹೇಳಂದಲ್ಲ, ತಮ್ಮ ಮನೆಗೆ ಜೇನುತುಪ್ಪ ಸಿಕ್ಕರೆ ಸಾಕು, ಅಟ್ ಲೀಸ್ಟ್ ನಮ್ಮ ಕುಟುಂಬಕ್ಕೆ ಏನೇನು ಸದಸ್ಯರು ಇದ್ದಾರೆ ಆ ಕುಟುಂಬಕ್ಕೆ ಸಾಕಾಗುವಷ್ಟು ಜೇನುತುಪ್ಪ ತೆಗೆದುಬಿಟ್ರೆ ಸಾಕು. ಮಿಕ್ಕಿದ್ದು ನಿಮ್ಗೆ ಏನು ಗೊತ್ತಾ, ಪರೋಕ್ಷವಾಗಿ ಪ್ರತ್ಯಕ್ಷ ಇರಲಿಲ್ಲ, ಪರೋಕ್ಷವಾಗಿ ನೀವು ಬೆಳೆಯುವಂಥ ವಿವಿಧ ಬೆಳೆಗಳನ್ನು, ಏಕ ಬೆಳೆ ಪದ್ಧತಿ ಆದರೆ ಮತ್ತೆ ಕಷ್ಟ ನಿಮಗೆ, ಬಹು ಬೆಳೆ ಪದ್ಧತಿಯನ್ನು ನೀವು ಅನುಸರಿಸ್ಕೊಂಡಿದ್ದೇ ಆದರೆ ಎಲ್ಲ ಬೆಳೆಗಳಲ್ಲಿ ನಿಮಗೆ ಇಳುವರಿ ಹೆಚ್ಚು ಮಾಡಲಿಕ್ಕೆ ಇವು ಸಹಕಾರಿ ಆಗ್ತವೆ. ಸೊ ಅಲ್ಲಿ ಕೂಡ ಗಣನೀಯವಾಗಿ 10-15% ಇಳುವರಿ ಹೆಚ್ಚಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಕೂಡ ಜೇನುತುಪ್ಪ ಸಿಕ್ಕಂಗಾಗುತ್ತೆ. ಸೊ ಇಲ್ಲಿ ಕೂಡ ನೀವು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಜೇನು ಕೃಷಿನೂ ಕೂಡ ಒಂದು ಘಟಕವಾಗಿ ಸ್ಥಾಪನೆ ಮಾಡ್ಕೋಬಹುದು. ಈಗ ರೈತರು ತಮ್ಮ ಜಮೀನುಗಳಲ್ಲಿ ಎಷ್ಟು ಒಂದು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ ಅವರ ಒಂದು ಇಳುವರಿ ಪ್ರಮಾಣ ಹೆಚ್ಚು ಮಾಡಬಹುದು, ಮತ್ತೆ ಕೃಷಿಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಸರ್, ಈಗ ನೋಡ್ರಿ, ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳರ ರೈತರಾದ್ರೆ ಒಂದು ಸುಮಾರು ಒಂದು 2-2.5 ಎಕರೆ ಒಂದು ಮಾದರಿಯಾಗಿ ತಗೊಂಡ್ರೆ ಒಂದು 5-6 ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು, ಅಂದ್ರೆ ಬಹು ಬೆಳೆ ಪದ್ಧತಿಗಳನ್ನ ಅನುಸರಿಸಬೇಕು. ಆ ತರ ಒಂದು 5-6-8 ಕೂಡ ನಾವು ಬಳಸ್ಕೋಬಹುದು. ಅಂದ್ರೆ ಎಷ್ಟು ಹೂವಿನ ಗಿಡಗಳು, ಮಕರಂದದ ಗಿಡಗಳು ಎಷ್ಟಿದಾವೆ, ಪರಾಗದ ಗಿಡಗಳು ಎಷ್ಟಿದಾವೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಾಕಷ್ಟು ಪರಾಗದ ಮತ್ತು ಮಕರಂದ ಗಿಡಗಳು ಬೆಳೆದಿದ್ದೆ ಆದ್ರೆ, ಬದುಗಳೆಲ್ಲ ವೇಸ್ಟ್ ಆಗ್ಲಾರ್ದಂಗೆ ನೋಡ್ಕೊಂಡಿದ್ದೆ ಆದ್ರೆ 8-10 ಹಲವಾರು ಪೆಟ್ಟಿಗೆಗಳನ್ನು ಇಟ್ಕೊಂಡು ನೀವು ಉತ್ಪನ್ನ ತೆಗಿಬಹುದು. ಆಮೇಲೆ ಇನ್ನೊಂದು ಗಮನ ವಹಿಸಬೇಕು, ಬರೀ ಸಾಕಾಣಿಕೆ ಮಾಡೋದು ಅಷ್ಟೇ ಅಲ್ಲ, ನೀವು ರಾಸಾಯನಿಕಗಳನ್ನು ಬಳಕೆ ಮಾಡದೇ ಇದ್ರು ಪರವಾಗಿಲ್ಲ, ನಿಮ್ಮ ಸುತ್ತಮುತ್ತಲು ರೈತರು ಕೆಲವರು ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರ್ತಾರೆ, ಅಂತ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ನೀವು ಕೂಡ ಅವ್ರ ಮುಂಜಾಗ್ರತಾ ಕ್ರಮವಾಗಿ ಅವ್ರು ಹೊಡಿತೀನಿ ಅಂತಂದ್ರೆ, ಸಿಂಪರಣೆ ಮಾಡ್ತೀನಿ ಅಂತಂದ್ರೆ, ನಿಮ್ಮ ಜೇನು ಪೆಟ್ಟಿಗೆಗಳನ್ನ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು. ಇಲ್ಲ ಅಂತಂದ್ರೆ ಅವು ಪೆಟ್ಟಿಗೆಯಿಂದ ಹೊರಗೆ ಹೋಗುವ ಬರುವಂತ ದ್ವಾರ ಇರುತ್ತಲ್ಲ ಮುಖ್ಯ ದ್ವಾರ, ಅದನ್ನ ಒಂದ್ ದಿವಸದ ಮಟ್ಟಿಗೆ ಅದನ್ನು ಮುಚ್ಚಿಡಬೇಕು. ಅಂದ್ರೆ ಹುಳಗಳು ಯಾವ ಹೊರಗೆ ಬರಲಾರ್ದಂಗೆ ನೋಡ್ಕೋಬೇಕು. ಅದಕ್ಕೆ ಕೃತಕವಾಗಿ ಸಕ್ಕರೆ ಪಾಕವನ್ನು ಒಂದ್ ದಿವಸದ ಮಟ್ಟಿಗೆ ಕೊಡಬೇಕು, ಅಂದ್ರೆ ಅವು ಒಳಗಡೆ ಇರ್ತವೆ. ತದನಂತರ ನೀವು ತೆಗೆದ್ರೆ ಆ ವಿಷದ ಪ್ರಮಾಣ ಕಡಿಮೆ ಇರುತ್ತೆ ಅಲ್ಲಿ.